ಅಂತರಿಕ್ಷಸತ ಭೂತಾ ವೇದಿಶತ ಅದಿತಿಹಿ ದ್ರೋಣಸತ ಋಷತ ವರಸತ ಋತಸತ ವ್ಯೋಮಸತ ಅಬ್ಜ ಭೋಜ ಋತಜ ಅದ್ರಿಜ ಋತಂ ವಿವತ. ಒಂದು ಪುರದಲ್ಲಿ ಮಾತ್ರ ಅಲ್ಲ, ಎಲ್ಲೆಲ್ಲಿಯೂ ಆತ್ಮನು ಒಂದು ಪುರದಲ್ಲಿ ಮಾತ್ರ ಅಲ್ಲ, ಏಕಾದಶ ದ್ವಾರಗಳಿಂದ ಕೂಡಿದ ಈ ಪುರದಲ್ಲಿ ಒಂದು ಪುರದಲ್ಲಿ ಮಾತ್ರ ಆತ್ಮ ಅಲ್ಲ, ಎಲ್ಲೆಲ್ಲೂ ಇರುವುದು ಆತ್ಮನೇ ಅಂತ ಇನ್ನೂ ನಮಗೆ ಸ್ಪಷ್ಟವಾಗಲಿ ಅಂತ ಈ ಶ್ಲೋಕ ಬಂದಿದೆ. ಸ್ವಲ್ಪ ಶಬ್ದಗಳು ಹೊಸ ಹೊಸ ಶಬ್ದಗಳು ಅನ್ನಿಸ್ತವೆ, ಆದರೆ ಯಾವ ಹೊಸ ಶಬ್ದಗಳಿಲ್ಲ, ಎಲ್ಲವೂ ಈಗಾಗಲೇ ನೀವು ತಿಳ್ಕೊಂಡು ಶಬ್ದಗಳಿವೆ. ಹಂಸ, ಹಂಸ ಶಬ್ದ ನಿಮಗೆ ಗೊತ್ತು, ಹಂಸ ಕ್ಷೀರ ನ್ಯಾಯ ಆ ಹಂಸ. ಮಾನಸ ಸರೋವರದಲ್ಲಿ ಹಂಸ, ಹಂಸ ಪಕ್ಷಿ ಹಂಸ. ಅದು ಹಗುಂ ಮೊದಲ, ಅದು ಗುಂ ವೈದಿಕ ಪ್ರೊನೌನ್ಸಿಯೇಷನ್ನು, ಅದು ಶಬ್ದ ಇರೋದು ಹಂಸ ಹಂಸ. ಶುಚಿ ಶುಚಿಷದ್ ವಸು, ಶುಚಿ ಅಂದರೆ ಹಗಲು, ಹಗಲಿನಲ್ಲಿ ಇರುವ ಚೈತನ್ಯ, ಹಂಸದಲ್ಲಿರುವ ಚೈತನ್ಯ, ಹಂಸದಲ್ಲಿಯೂ ಚೈತನ್ಯ ಮಾತ್ರವಾಗಿ ವಾಸಿಸಿದ್ದಾನೆ, ಹಗಲಿನಲ್ಲಿಯೂ ಅವನು ಸೂರ್ಯನಾಗಿ ವಾಸಿಸಿದ್ದಾನೆ, ಜ್ಯೋತಿ ರೂಪದಿಂದ ವಾಸಿಸಿದ್ದಾನೆ. ವಸು, ಭಾಷ್ಯನ ಹಂಗೆ ನೋಡ್ಕೋತ ಹೋಗ್ಬಿಟ್ರೆ, ವಸು ವಾಸಯತಿ ಸರ್ವಾನ್ ಇತಿ, ಸರ್ವಾನ್ ವಾಸಯತಿ, ಎಲ್ಲವುಗಳಲ್ಲಿ ಎಲ್ಲಿಯೂ ಕಾಣದೆ. ವಾಸ ಶಬ್ದ ಅರ್ಥ ಇಲ್ಲ ಮುಚ್ಚಿಕೋ ಅಂತ, ಇಲ್ಲಿ ಮುಚ್ಚಿಕೋ ಎಲ್ಲರಿಂದ ಮುಚ್ಕೊಂಡು ಬಿಟ್ಟಾನೆ ಅಂತಂದರೆ ಅವನನ್ನು ಕೆಳಮಟ್ಟದಲ್ಲಿ ನೋಡ್ದಂಗೆ ಆಗ್ತದೆ. ಸೂರ್ಯನನ್ನು ಯಾರೂ ಹೇಗೆ ಮುಚ್ಚಲಿಕ್ಕೆ ಸಾಧ್ಯವಿಲ್ಲವೋ ಹಾಗೆ ಈ ಚೈತನ್ಯವನ್ನು ಯಾರೂ ಮುಚ್ಚಿ ಹಾಕಲಿಕ್ಕೆ ಸಾಧ್ಯವಿಲ್ಲ. ಆದರೆ ಶಬ್ದದ ಅರ್ಥ ಹಾಗೆ ಬರ್ತದೆ ವಾಸ, ಅದಕ್ಕೇನು ಮಾಡೋದೀಗ, ಎಲ್ಲವುಗಳನ್ನು ಆತ್ಮನನ್ನು ಯಾರು ಆವರಿಸ್ತಾರೆ, ಸೊ ಇದೇನರ್ಥ ಕೊಡೋದು ಅಂತಂದರೆ ಎಲ್ಲೆಲ್ಲಿಯೂ ಕೂಡ ಆತ್ಮನ ವಾಸವೇ ಇದೆ. ಎಲ್ಲೆಲ್ಲಿಯೂ ಕೂಡ ಆತ್ಮನ ವಾಸವೇ ಇದೆ. ವಸು ಸರ್ವಾನ್ ವಾಸಯತಿ, ತನ್ನ ಚೈತನ್ಯದಿಂದ ಎಲ್ಲವನ್ನೂ ಇರಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾನೆ, ಎಲ್ಲೆಲ್ಲಿಯೂ ಅವನೇ ಇದ್ದಾನೆ. ವಾಯು ಆತ್ಮನ ಅಂತರಿಕ್ಷೇ ಸೀದತಿ, ಅಂತರಿಕ್ಷದಲ್ಲಿ ವಾಯುರೂಪದಲ್ಲಿ ಇದ್ದರಿಂದಾಗಿ ಅವನಿಗೆ ಅಂತರಿಕ್ಷ ಸತ ಅಂತ ಕರೀತಾರೆ. ಅಂತರಿಕ್ಷದಲ್ಲಿ ವಾಯುರೂಪದಿಂದ ಅವನು ಇದ್ದರಿಂದಾಗಿ ಅವನು ಅಂತರಿಕ್ಷ ಸತ. ಹೂತ ಅಗ್ನಿರೇವ ಹೂತ ಅಂತ ಒಂದು ಪ್ರಮಾಣ ಇದೆ. ಅಗ್ನಿರ್ವೈ ಹೂತ, ಆ ಪ್ರಕಾರ ಹೂತ ಅಂದರೆ ಹವಿಸ್ಸನ್ನು ಸ್ವೀಕರಿಸುವವನು. ಅಲ್ಟಿಮೇಟ್ಲಿ ಹವಿಸ್ಸನ್ನು ಯಾರು ಸ್ವೀಕರಿಸ್ತಾರೆ? ಅಗ್ನಿ. ಅವನು ಯಾಕೆ ಸ್ವೀಕರಿಸ್ತಾನೆ ಸ್ವಲ್ಪ ಗೊತ್ತಿರಬೇಕು ನಿಮಗೆ. ನೀವೇನು ಹೋಗಿ ಯಜ್ಞಯಾಗ ಮಾಡಿರಿ ಅಂತ ಹೇಳೋದಿಲ್ಲ, ಆದರೆ ಸ್ವಲ್ಪ ಪರಿಚಯ ಇರಬೇಕು. ಹಾಂ, ಅಗ್ನಿದೇವ ಅವನಿಗೆ ಜಾತವೇದ ಅಂತ ಕರೀತಾರೆ. ಈ ಜಾತವೇದ ಸೆಲೆಸ್ಟಿಯಲ್ ಪೋಸ್ಟ್ಮನ್, ದೇವತೆಗಳಿಗೆ ಅವನು ಪೋಸ್ಟ್ಮನ್, ರಿಸೀವ್ ಮಾಡ್ತಾನೆ, ಡೆಲಿವರ್ ಎರಡು ಕೆಲಸ ಮಾಡ್ತಾನೆ. ಈಗ ನಮ್ಮ ಪೋಸ್ಟ್ಮನ್ನು ಎರಡು ಕೆಲಸ ಮಾಡ್ತಾರೆ. ಈಗ ನೀವು ಕೊಟ್ಟದ್ದನ್ನು ತಗೋತಾರೆ, ನಿಮಗೆ ಏನು ತಲುಪಿಸ್ಬೇಕು ಅದನ್ನು ತಲುಪಿಸ್ತಾರೆ. ಮೊದಲು ಹಂಗಿದ್ದಿದ್ದಿಲ್ಲ, ಬರೀ ತಲುಪಿಸುವಷ್ಟೇ ಕೆಲಸ ಇತ್ತು, ಕೊಟ್ಟದ್ದನ್ನು ತೊಗೊಂಡು ಹೋಗೋ ಕೆಲಸ ಇದ್ದಿದ್ದಿಲ್ಲ. ಇದು ಅಮೇರಿಕಾದಲ್ಲಿ ಶುರುವಾಯಿತು ಆ್ಯಕ್ಚುಲಿ, ಮುಂಚೆ ಅದು ಇಂಡಿಯಾಕ್ಕೂ ಬಂದಿದೆ. ಈಗ ಅದಕ್ಕೆ ಮನೆ ಎದುರಿಗೆ ಒಂದು ಪೋಸ್ಟ್ ಬಾಕ್ಸ್ ಇಟ್ಟಿರ್ತಾರೆ. ಆ ಪೋಸ್ಟ್ ಬಾಕ್ಸ್ನಲ್ಲಿ ಎರಡು ಭಾಗ ಇರ್ತದೆ. ಒಂದು ಭಾಗ ತಗೊಂಡು ಹೋಗೋದು, ಒಂದು ಭಾಗ ಕೊಟ್ಟು. ಸೊ ಎರಡು ಇರ್ತವೆ. ಸೊ ತೊಗೊಂಡು ಹೋಗೋದನ್ನು ತೊಗೊಂಡು ಹೋಗ್ತಾರೆ, ಇವರಿಗೆ ತಲುಪಿಸೋದಿತ್ತಂತಂದರೆ ಆ ಇನ್ನೊಂದು ಬಾಕ್ಸ್ನ ಇಟ್ಬಿಟ್ಟು ಹೋಗ್ತಾರೆ. ವೆರಿ ಬ್ಯೂಟಿಫುಲ್ ಮೆಥಡ್. ನೀವು ಪೋಸ್ಟ್ ಬಾಕ್ಸ್ ಇರಲಿದೆ ಅಂತ ಹುಡ್ಕೊಂಡು ಹೋಗಬೇಕಾಗಿಲ್ಲ. ಸೊ ಇವನು ನೀವು ಕೊಟ್ಟ ಹವಿಸ್ಸನ್ನು ತೊಗೊಂಡು ಹೋಗ್ತಾನೆ, ಅಲ್ಲಿಗೆ ಹೋಗಿ ತಲುಪಿಸ್ತಾನೆ. ಆ ಯಜ್ಞ ದೇವತಾ ಅಂತೇನಿದ್ದಾಳೆ, ಯಜ್ಞ ದೇವತಾಗೆ ತಲುಪಿಸ್ತಾ. ಆ ಯಜ್ಞ ದೇವತಾ ಅದೊಂದು ಅಪ್ಲಿಕೇಶನ್ ಫಾರ್ಮ್ ಇದ್ದಾನೆ, ಅದರೊಳಗೆ ಎಲ್ಲ ನಿಮ್ಮ ಹೆಸರು ವಿಳಾಸ ಎಲ್ಲ ಇರ್ತದೆ. ಯಾವಾಗ ಆ ಬ್ರಹ್ಮಚಾರಿ ಹಿಂಗೆ ಹಿಡ್ಕೊಂಡು ಎಲ್ಲವನ್ನು ಹೇಳ್ತಾನೆ, ನಾ ಇಂತಹ ಗೋತ್ರ ಉತ್ಪನ್ನ, ನನ್ನ ಪರದಾದ, ನನ್ನ ತಂದೆಯ ತಂದೆಯ ತಂದೆ ಹೆಸರು ಹಿಂಗೆ, ನನ್ನ ತಂದೆಯ ತಂದೆ ಹೆಸರು ಹಿಂಗೆ, ನನ್ನ ತಂದೆಯ ಹೆಸರು ಹಿಂಗೆ, ನನ್ನ ಹೆಸರು ಹಿಂಗೆ, ತನ್ನ ಗೋತ್ರ ನಕ್ಷತ್ರ ಎಲ್ಲ ಹೇಳ್ಕೊತಾನೆ. ಅದು ಏನಂತ ತಿಳ್ಕೊಂಡ್ರಿ? ಅದು ಆ ಜೀವಾತ್ಮನ ವಿಳಾಸ. ಶರೀರ ಸಹಿತವಾಗಿ ಇದ್ದ ಆ ಜೀವಾತ್ಮನ ಹೋಮ್ ಅಡ್ರೆಸ್. ಆ ಹೋಮ್ ಅಡ್ರೆಸ್ ಪರ್ಫೆಕ್ಟ್ ಇತ್ತು ಅಂತಂದರೆ ಅಕಸ್ಮಾತ್ ಏನಾದರೂ ಪ್ರಸಾದ ಲಭ್ಯ ಆದರೆ ಕರೆಕ್ಟಾಗಿ ಅವನಿಗೇನೆ ಮುಟ್ತದೆ. ಪುಣ್ಯ ಅಂತಿರೋ ಅವನಿಗೇನೆ ಮುಟ್ತದೆ ಪುಣ್ಯ, ಮತ್ತಿನ್ನು ಯಾರಿಗೂ ಹೋಗೋದಿಲ್ಲ. ಇವು ಯಾರ್ಯಾರು ಮಾಡಿದ ಪುಣ್ಯ ಯಾರ್ಯಾರಿಗೋ ಯಾಕೆ ಹೋಗ್ತಾವೆ ಅಂದರೆ ವಿಳಾಸ ಕೊಡೋದನ್ನೇ ಕಲಿತಿಲ್ಲ ನಾವು. ಪುಣ್ಯ ಕಾರ್ಯನೂ ಮಾಡ್ತೀವಿ, ಆದರೆ ಇನ್ನು ಯಾರಿಗೂ ಹೋಗ್ತಾವೆ ಪುಣ್ಯ. ಅವನು ವೀರಪ್ಪನ್ ಆರಾಮಾಗಿರ್ತಾನೆ, ಯಾಕೆ ಯಾರ್ಯಾರೋ ಮಾಡಿದ ಎಲ್ಲ ಪುಣ್ಯಗಳು ಯಾರು ಹೋಗಿರ್ತವೆ? ಆ ವೀರಪ್ಪನಿಗೆ ಹೋಗಿರ್ತವೆ, ಯಡಿಯೂರಪ್ಪನಿಗೆ ಹೋಗಿರ್ತವೆ. ಇವ್ರು ಎಂದೂ ಪುಣ್ಯ ಕಾರ್ಯ ಮಾಡಿರ್ರಿ, ನಾ ಹೇಳ್ತೀನಿ ನಮಗೆ. ಇವರೇನು ಆರಿಸಿ ಹೋಗ್ಯಾರ ನೋಡ್ರಿ ಜನಪ್ರತಿನಿಧಿಗಳು ಅಂತ, ಇವ್ರು ಯಾವ ಪುಣ್ಯ ಕಾರ್ಯವನ್ನು ಮಾಡಿಲ್ಲ. ಇವರು ಪಾಪದಾಗ ಮುಳುಗಿ ಮುಳುಗಿ ಎತ್ತಾರೆ. ಅದಕ್ಕೆ ತಡಬೇಡ್ರಿ, ಅವ್ರನ್ನ ಮುಟ್ಲಿಕ್ಕೆ ಹೋಗ್ಬೇಡ್ರಿ, ದೂರಿರಿ. ತಡೆದ್ರೆ ಪಾಪ ಯಾರಿಗೆ ಬರ್ತದೆ? ನಮಗೆ ಬರ್ತದೆ. ಹ್ಞೂ, ಅದು ದೂರಿಟ್ಬಿಡ್ರಿ. ಅವರು ಸೊ ಎನಿವೇ ದಟ್ಸ್ ವಾಟ್ ದೇ ಆರ್. ನಮಗೇನು ಅವ್ರ ಬಗ್ಗೆ ಯಾವ ವಿಷಯ ಇಲ್ಲ, ನಮಗೆ ಬೇಡ್ರಿ, ಸಾಕು. ಸೊ ಈ ಪುಣ್ಯ ಪಾಪಗಳು ಅಂತ ಏನಿವೆ, ಇವುಗಳು ಫಲಗಳು. ಈ ಫಲಗಳನ್ನು ಆ ದೇವತಾ ನಮಗೆ ಕೊಡ್ತಾನೆ. ಈಗ ನಮ್ಮನ್ನು ತಲುಪೋದು ಹೆಂಗೆ? ಜಾತವೇದ. ಈ ಜಾತವೇದ ಏನು ಮಾಡ್ತಾನೆ? ಇಸ್ಕೋತಾನೆ. ಅಲ್ಲಿ ಅವನು ಫಲಗಳನ್ನು ಯಾವಾಗ ಕೊಡ್ತಾನೆ ಅಂದರೆ, ನಮ್ಮ ಅಪ್ಲಿಕೇಶನ್ ಫಾರ್ಮು ಏನಿದೆ ಅದು ಚೆಕ್ಲಿಸ್ಟ್ ಪ್ರಕಾರ ಕರೆಕ್ಟಾಗಿದೆ ಇಲ್ಲ ಅಂತ ಚೆಕ್ ಆಗಬೇಕು. ಚೆಕ್ಲಿಸ್ಟ್ ಅಂತ ಒಂದಿರ್ತದೆ. ಯಾವುದೇ ಸರ್ಕಾರ ಜೊತೆ ನಾವು ವ್ಯವಹಾರ ಮಾಡಬೇಕಾದ್ರೆ ಫಾರ್ಮನ್ನು ತುಂಬಬೇಕಾದ್ರೆ ಇಷ್ಟಿಷ್ಟಿಷ್ಟಿಷ್ಟಿಷ್ಟಿಷ್ಟು ಡಾಕ್ಯುಮೆಂಟ್ಸ್ನ ಅಟ್ಯಾಚ್ ಮಾಡಬೇಕು ಅಂತಿರ್ತದೆ. ಅದನ್ನೊಂದು ಲಿಸ್ಟ್, ಆ ಲಿಸ್ಟ್ ಇಲ್ದನ್ನ ನಾವು ಹೆಂಗೆ ಮಾಡ್ತಿದ್ವಿ ವ್ಯವಹಾರ? ಈಗ 10-15 ವರ್ಷದಿಂದ ಹೆಂಗೆ ಮಾಡ್ತಿದ್ವಿ ಅಂತಂದರೆ ನಮಗೇನು ಅನ್ನಿಸ್ತದೆ ಅದನ್ನು ಹಚ್ತಿದ್ವಿ, ಕೊಡೋನ್ ಕೊಡ್ತಿದ್ವಿ, ಅವ್ನು 100-200 ರೂಪಾಯಿ ಕೊಡ್ತಿದ್ವಿ. ಅವ್ನು ಹೆಂಗೋ ಏನೋ ಮಾಡಿ ಹೊರಟು ನಿಮಗೆ ಪರ್ಮಿಷನ್ನೋ ಬಿಲ್ಡಿಂಗ್ ಪರ್ಮಿಷನ್ನೋ ರಿಜಿಸ್ಟ್ರೇಷನ್ನೋ ಮತ್ತೊಂದು ಅದೋ ಇನ್ನೊಂದೇನೋ ಮಾಡಿ ಮಾಡಿ ಕೊಡ್ತಿದ್ದ. ಇದರೊಳಗೆ ನಾವು 64 ವರ್ಷ ತೆಗೆದೀವಿ. ಈಗ ಒಂದು 10 ವರ್ಷದಿಂದ ಏನಾಗಿದೆ ಅಂದರೆ ಇದಷ್ಟು ಬದಲಾಗಿದೆ. ಸೊ ಚೆಕ್ಲಿಸ್ಟ್ ಅಂತ ಒಂದು ಕೊಡ್ತಾರೆ. ನಿಮಗೇನು ಸ್ಕೂಲ್ ಪರ್ಮಿಷನ್ ತೊಗೋಬೇಕಾಗಿದೆ ಅಲ್ಲಿ ಚೆಕ್ಲಿಸ್ಟ್ ಅದ ನೋಡಿರಿ, ಆ ಪ್ರಕಾರ ಎಲ್ಲ ಕರೆಕ್ಟಾಗಿರಬೇಕು ಅಂತ ಹೇಳ್ತಾರೆ. ಅಷ್ಟು 100% ಕರೆಕ್ಟಾಗಿರ್ತದೆ. ಒಂದು ಪೇಪರ್ ಕೂಡ ಹೆಚ್ಚು ಕಡಿಮೆ ಆಗಿರೋದಿಲ್ಲ. ಆದರೂ ಅದನ್ನು ನಿಮ್ಮದನ್ನು ಪಾಸ್ ಮಾಡೋದಿಲ್ಲ, ಏನೋ ಒಂದು ಅಡ್ಡ ಹಾಕಿಬಿಡ್ತಾರೆ. ಅಡ್ಡ ಹಾಕಿ ಕೊಡ್ರಿ 100 ರೂಪಾಯಿ, ಕೊಡ್ರಿ 500 ರೂಪಾಯಿ, ಕೊಡ್ರಿ 1,000 ರೂಪಾಯಿ, ಕೊಟ್ಟರೆ ಈ ಕೆಲಸ ಆಗ್ತದೆ. ಇದು ಈಗಿನ ಆಟ, ಇನ್ನು ಮುಂದೆ ಯಾವ್ಯಾವ ಆಟ ಬರ್ತಾವೋ ಗೊತ್ತಿಲ್ಲ. ಆದರೆ ಇವು ಯಾವೂ ಅಲ್ಲಿಲ್ಲ, ಅಲ್ಲಿ ಇಲ್ಲ. ಆ ಜಾತವೇದ ಹೋಗಿ ಅಪ್ರೇಷನ್ ಕೊಟ್ಟ ತಕ್ಷಣ ಚೆಕ್ಲಿಸ್ಬೇಕಲ್ಲ, ಏನಪ್ಪ ಅವ್ರು ಏನೇನು ಕೊಡಬೇಕಾಯ್ತಲ್ಲ, ಕೊಟ್ಟಿದ್ದಾರ ಅವರು, ತುಪ್ಪ ಹಾಕಬೇಕಾಯಿತು ಹಾಕಿದಾರ, ಅವರು ಪಾಯಸ ಹಾಕಬೇಕಾಯಿತು ಹಾಕಿದಾರ, ಇವೆಲ್ಲ ಅಲ್ಲಿಗೆ ಸೇರಬೇಕಂತ ಟ್ಯಾಕ್ಸಿಸ್ ಅವಷ್ಟನ್ನು ಅವ್ರು ಕೊಟ್ಟಿದ್ದಾರ ಅಂತ ಎಲ್ಲ ಪರೀಕ್ಷೆ ಮಾಡಿ ಜಾತವೇದ ಎಲ್ಲ ಕಾಗಿದೆ ನೋಡಿರಿ, ಎಲ್ಲ ಬರೆದಿದ್ದೀನಿ, ಎಲ್ಲ ಕಟ್ಟು ಕೊಟ್ಟಿದ್ದಾರೆ, ಯಾವುದು ತಪ್ಪಿಲ್ಲ, ಹೌದೋ, ಹಾಗಾಗಿ ಈ ಪ್ರಸಾದ ತೊಗೊಂಡೋಗಿ ಅವ್ರಿಗೆ ಕೊಟ್ಬಿಡಪ್ಪ. ಅವನು ಜಾತವೇದ ಪುನಃ ಬರ್ತಾನೆ, ಪುನಃ ಬಂದು ಇವ್ರ ಹೆಸರಿಗೆ ಪ್ರಸಾದ ಕೊಡ್ತಾನೆ. ನಿಮಗೆಲ್ಲ ಬೆಸ್ಟ್ ಉದಾಹರಣೆ ಅಂತಂದರೆ ಪುತ್ರಕಾಮೇಷ್ಠಿ ಯಾಗ. ಪುತ್ರಕಾಮೇಷ್ಠಿ ಯಾಗಿರೋ ದಶರಥ ಈ ಹೋಮವನ್ನು ಮಾಡ್ತಾನೆ. ಆಮೇಲೆ ಎಲ್ಲ ವಶಿಷ್ಠ ಮಹರ್ಷಿಗಳು ಎಲ್ಲವೂ ಚಾಚು ತಪ್ಪದಂತೆ ನಡೆದುಕೊಂಡು ಹೋದ ಮೇಲೆ ಕೊನೆಗೆ ಜಾತವೇದ ಹೋಗಿ ಅದನ್ನೆಲ್ಲ ಮುಟ್ಟಿಸಿದ ಮೇಲೆ ಪ್ರಸಾದ ಸಿಗುತ್ತದೆ, ಪಾಯಸ ಪ್ರಸಾದ. ಆ ಪಾಯಸ ಪ್ರಸಾದ ತಂದು ಏನು ಮಾಡ್ತಾರೆ, ಇಲ್ಲಿ ದಶರಥನ ಕೈ ಕೊಡ್ತಾರೆ. ದಶರಥ ತನ್ನ 3 ಪತ್ನಿಯರಿಗೆ ಕೊಡ್ತಾನೆ. ಆ ಪಾಯಸದ ಪ್ರಸಾದದ ಫಲವಾಗಿ ಗರ್ಭಧಾರಣೆಯಾಗಿ ಅವರು 4 ಮಕ್ಕಳನ್ನು ಹೆರಿತಾರೆ. ಇವರೇ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಇದು ಒಂದು ನಿಮಗೆ ಗೊತ್ತಿರಲಿ, ಈ ವೆರಿ ಇಂಪಾರ್ಟೆಂಟ್ ಪಾತ್ರ ರೋಲು ಯಾರದು ಅಂತಂದರೆ ಜಾತವೇದ. ಅವನ ಪಾತ್ರ ಭಾರಿ ಮುಖ್ಯ ಇದ್ದೊಳಗೆ. ಅವನು ಹೋತ, ಹೋತ ಸ್ವೀಕರಿಸುವನು. ಅಗ್ನಿರ್ವೈ ಹೋತ ಇತಿ ಶ್ರುತೇಹಿ, ವೇದ್ಯಾಂ ಪೃಥಿವ್ಯಾಂ ಸೀದತಿ ಇತಿ ವೇದಿಸತಿ. ಪೃಥಿವ್ಯಾಂ ಸೀದತಿ, ಪೃಥ್ವಿಯಲ್ಲಿ ವಾಸ ಮಾಡಿದವನಾಗಿದ್ದರಿಂದಾಗಿ ಇವನ ಹೆಸರು ವೇದಿಸತ. ಯಾರು ಪೃಥ್ವಿಯಲ್ಲಿ ವಾಸ ಮಾಡಿದವನು ಯಾರು? ಆ ಜ್ವಾಲಾಮುಖಿ ಅಗ್ನಿ, ಜ್ವಾಲಾಮುಖಿ ಅಗ್ನಿ ಮಾಲ್ಟನ್, ಮಾಲ್ಟನ್ ಲಿಕ್ವಿಡ್ ಅಂತ ಹೇಳ್ತಾರೆ, ಕುದಿತಿರ್ತದೆ, ಕುದಿರ್ತದೆ ಅದು. ಲಕ್ಷ ಲಕ್ಷ ಕೋಟಿ ವರ್ಷಗಳ ಹಿಂದೆ ಕುದಿತಾ ಇದ್ದದ್ದು ಏನು ಮೇಲೆ ಕೆನೆ ಫಾರ್ಮ್ ಆಗ್ತದೆ, ಆ ಕೆನೆಯನ್ನು ನಾವು ಪೃಥ್ವಿ ಅಂತ ಕರಿತೀವಿ, ಏನು ಭೂಮಿ ಅಂತ ಕರಿತೀವಿ. ಈ ಭೂಮಿ ಏನಿದು, ಇದು ಆ ಲಾವಾರಸ ಏನಿದೆಯೋ ಅದರ ಮೇಲಿನ ಕೆನೆ. ಕನ್ನಡದಲ್ಲಿ ಲಾಲಾರಸ ಬೇರೆ, ಲಾವಾರಸ ಬೇರೆ. ಲಾಲಾರಸ ಅಂದರೆ ಜೊಲ್ಲು, ಲಾವಾರಸ ಅಂತಂದರೆ ಭೂಮಿಯೊಳಗಿನ ಆ ಕುದಿಯುವ ಅಗ್ನಿ. ಆ ಕುದಿಯುವ ಅಗ್ನಿ ಯಾವಾಗ ಈಗಿರುವ ಕೆನೆಯನ್ನು ಸಿಡಿಸಿ ಅದನ್ನು ಸರಿಸಿ ಮೇಲೆ ಉಕ್ಕಿ ಬರುತ್ತದೆ, ಅವೇ ಪರ್ವತಗಳಾಗಿ ಫಾರ್ಮ್ ಆಗ್ತವೆ. ಅಲ್ಲಿ ಏನು ಉಕ್ಕಿ ಮೇಲೆ ಬಂದು ಅದು ಮತ್ತೆ ಹತ್ತಿಪ್ಪತ್ತು ಸಾವಿರ ವರ್ಷವೋ ಏನೋದು ಆ ಶಾಂತಾಗಿ ಆರಿ ಹೋದ್ಮೇಲೆ ಅದೇನಾಗಿರ್ತದೆ, ಪರ್ವತವಾಗಿರ್ತದೆ, ಬಳ್ಳಾರಿ ಗುಡ್ಡ ಆಗಿರ್ತದೆ, ಬಳ್ಳಾರಿ ಬೆಟ್ಟ ಆಗಿರ್ತದೆ. ಸಾವಿರಾರು ಕಿಲೋಮೀಟರ್ ಗ್ರ್ಯಾಂಡ್ ಕ್ಯಾನಿಯನ್ ಅಂತ ಒಂದು, ಸಾವಿರಾರು ಕಿಲೋಮೀಟರ್ ಏನು ಈ ತರ ಲಾವಾರಸದಿಂದ ಬಂದು ಬೆಟ್ಟಗಳು ಇದೆಲ್ಲ. ಗ್ರ್ಯಾಂಡ್ ಕ್ಯಾನಿಯನ್ ಇಸ್ ಫೇಮಸ್ ಫಾರ್, ಅದು ಏನು ನದಿ ಇದೆ ಆ ನದಿ ಅಷ್ಟು ಅಮೆಜಾನ್ ನದಿ. ಆ ನದಿ ಅದು ಭೂಮಿಯನ್ನು ಕೊರೆದು ಕೊರೆದು ಕೊರೆದು ಕೊರೆದು ಕೊರೆದು ಕೊರೆದು ಈಗ ಆ ಲೆವೆಲಿಗೆ ಹೋಗಿದೆ. ಅದೇನು ಪರ್ವತ ಕೊರೆಸಿಕೊಂಡಿದೆ, ಅದು ಆ ಲೇಯರ್ ಇವೆ ಅಲ್ಲಿ ಲೇಯರ್, ಆ ಲೇಯರ್ಗಳಿಂದ ಇಷ್ಟು ವರ್ಷದಿಂದ ಅಮೆಜಾನ್ ನದಿ ಹರಿತಾ ಇದೆ. ಇಷ್ಟು ವರ್ಷಗಳ ಹಿಂದೆ ಈ ಲೆವೆಲ್ಗಿತ್ತು, ಈಗ ಈ ಲೆವೆಲ್ಗಿದೆ ಅಂತ ಸಿದ್ಧಾಂತ ತೆಗೆದಿದೆ. ನಾಟ್ ಅಬೌಟ್ ಮಾಲ್ಟನ್, ಇದು ನಾಟ್ ಫಾರ್ ದ್ಯಾಟ್. ಕೆನಡಾದಲ್ಲಿ ಸಡ್ಬರಿ ಇದೆ, ಅಲ್ಲಿ ಮಾಲ್ಟನ್. ಅಲ್ಲಿ ಏನಾಗಿದೆ ಅಂತಂದರೆ ಉಲ್ಕಾಪಾತವಾಗಿ ಅದು ಉರುಳುತ್ತದೆ, ಭೂಮಿ ಮೇಲೆ ಉರುಳುತ್ತದೆ, ಒಂದು ದೊಡ್ಡ ಬಂಡೆ ಉರುಳುತ್ತದೆ. ಒಂದೊಂದು ಉರುಳಿದ ಜಾಗದೊಳಗೆ ಹಿಂಗೆ ಅದು ಉಲ್ಕಾಪಾತ ಆದ ತಕ್ಷಣ ಹಿಂಗೆ ಉರುಳ್ತಾವೆ ನೋಡಿರಿ. ಈಗ ನಾ ಚೆಂಡು ಉಂಗದೆ ಅಂತಂದರೆ ಸರ್ರ ಅಂತ ಹೋಗೋದಿಲ್ಲ, ಏನಾಗ್ತದೆ ಜಂಪ್ ಹಾಕೋದು ಹೋಗ್ತದೆ. ಹಂಗೆ ಜಂಪ್ ಎಲ್ಲೆಲ್ಲ ಆಗ್ತದೋ ಅಲ್ಲೊಂದು ದೊಡ್ಡ ಕೆರೆ, ದೊಡ್ಡ ಸರೋವರ ಫಾರ್ಮ್ ಆಗ್ತದೆ. ಅಂಥವು ಏಳು ಸರೋವರ ಫಾರ್ಮ್ ಆಗ್ಯ. ಆಮೇಲೆ ಹೋಗಿ ನೀರು ಬಿತ್ತು ಅದನ್ನು ವಿಜ್ಞಾನಿಗಳು ಪರೀಕ್ಷೆ ಮಾಡಿದಾಗ ಅದು ನಿಕ್ಕೆಲ್, ನಿಕ್ಕೆಲ್. ಆ ನಿಕ್ಕೆಲ್ನಿಂದ ಮೊಟ್ಟ ಮೊದಲಿಗೆ ನಾಣ್ಯಗಳು ತಯಾರಾದ, ಮೊಟ್ಟ ಮೊದಲನೇ ನಾಣ್ಯ ನಿಕ್ಕೆಲ್ನಿಂದ ತಯಾರಾದದ್ದು ಕೆನಡಾ ಸಡ್ಬರಿಯಲ್ಲಿ. ಅದು ಈಗ ದೊಡ್ಡ ಪ್ರಾಪರ್ಟಿ, ಅದು ಹ್ಯೂಜ್ ಪ್ರಾಪರ್ಟಿ. ಇದು ಹೊರಗಿನಿಂದ ಬಂದ ಲಾವಾರಸ, ಭೂಮಿಯ ವಾತಾವರಣ ಬಂದ ಕೂಡ ತಂಪಾಗ್ತದೆ, ತಂಪಾಗಿ ಒಂದು ಬಂಡೆ ಆಗ್ತದೆ, ಬಂಡೆ ಆಗಿದ್ದು ಜಿಗಿತದೆ, ಜಿಗಿದಾಗ ಸರೋವರ ಆಗ್ತವೆ. ಎಂಥ ಸರೋವರ, ದೊಡ್ಡ ಸರೋವರ. ಎನಿವೆ, ಸೊ ನಾವೀಗ ವಿಷಯ ತಗೊಂಡದ್ದು ಆ ಒಳಗೆ ಏನು ಪೃಥ್ವಿಯ ಒಳಗೆ ಅದೇನು ಮಾಲ್ಟನ್ ಇದೆ, ಅದು ವೇದಿಶತ್, ಅದನ್ನು ವೇದಿಶತ್ ಅಂತ ಕರೀತಾರೆ. ಅದಕ್ಕೆ ಹೇಳ್ತಾರೆ ನೋಡಿ, ಎಂ ವೇದಿಹಿ ಪುರಹ ಅಂತಹ ಪೃಥಿವ್ಯಾಹ, ಸಾರಿ ಪರಹ ಅಂತಹ ಪೃಥಿವ್ಯಾಹ ಪರಹ ಅಂತಹ, ಪೃಥ್ವಿಯ ಒಳಗೆ ಅದು ವಾಸಿಸಿದೆ. ಆದ್ದರಿಂದ ಅದಕ್ಕೆ ವೇದಿಶತ್ರು ಅಂತ ಕರೆ. ಇಯಂ ವೇದಿಹಿ, ಇಯಂ ವೇದಿಹಿ ಪರಹ ವೇದಿಹಿ ಪೃಥಿವ್ಯಾಹ ಅಂತಹ, ಪೃಥ್ವಿಯ ಒಳಗೆ ವಾಸಿಸಿದೆ. ಇನ್ನು ಅತಿಥಿ ಸೋಮಹಾಸನ್ನ ದುರೋಣೇ ಕಲಶೆ ಸೀದತಿ ಇತಿ ದುರೋಣ ಸತ್. ಅತಿಥಿ ಸೋಮಃ, ಅತಿಥಿ ಅನ್ನೋ ಶಬ್ದಕ್ಕೆ ಸೋಮ ಅಂತ ಕರೆದಿದ್ದಾರೆ. ಅವನು ಎಲ್ಲಿರ್ತಾನೆ, ಅವನು ಕಲಶದಲ್ಲಿರ್ತಾನೆ. ಕಲಶ ಎಲ್ಲಿರ್ತದೆ, ಕಲಶ ಎಲ್ಲಿರ್ತದೆ, ಈಗ ಕಲಶ ಪೂಜಾ ಮಾಡ್ತೀನಿ ಅಂತ ನೀವು ಶುರು ಮಾಡ್ತಿರಲ್ಲ, ಆ ಕಲಶದೊಳಗೆ ಒಂದು ಸಲ ನೀನು ಹಾಗೆ ಅಂದ ತಕ್ಷಣ ಅಲ್ಲಿ ಅವನು ಅತಿಥಿ ಬಂದು ಕೂತ್ಕೊಳ್ತಾನೆ. ಅತಿಥಿ ರೂಪದಲ್ಲಿ ಈ ಆತ್ಮನು ಅಲ್ಲಿಯೂ ಇದ್ದಾನೆ ಅಂತ ಅಷ್ಟೇ ಹೇಳೋದೀಗ. ಇಲ್ಲ, ಇದೇನು ಹೇಳೋ ಉದ್ದೇಶ ಏನಂದರೆ ಅವ ಎಲ್ಲಿ ಇಲ್ಲ, ಎಲ್ಲೆಲ್ಲಿಯೂ ಇದ್ದಾನೆ ಅನ್ನೋದಕ್ಕೆ ಲಕ್ಷಣಗಳಷ್ಟೇ. ಅವನಿಗೆ ಲಕ್ಷಣ ಇಲ್ಲ, ಎಲ್ಲೆಲ್ಲೂ ಇದ್ದಾನೆ ಅಂತ ನಮಗೆ ಲಕ್ಷಣಗಳು. ಗೊತ್ತಾಯ್ತಾ, ಅತಿಥಿ ಸೋಮಹಾಸನ್ನ ದ್ರೋಣೆ ಕಲಶೇ, ದ್ರೋಣೆ ಅಂದರೆ ಕಲಶೇ ಸೀದತೀತಿ. ಆದ್ರೆ ಅವನ ಹೆಸರು ಏನು, ಅವನ ಅತಿಥಿ ಹೌದು, ಅವನ ಹೆಸರು ಏನು, ದುರೋಣ ಸತ್. ದುರೋಣ ಅಂತಂದರೆ ಕಲಶ, ಕಲಶದಲ್ಲಿ ಇರುತ್ತಾನೆ, ಆದ್ದರಿಂದ ದುರೋಣ ಸತ್. ಬ್ರಾಹ್ಮಣ ಅತಿಥಿ ರೂಪೇಣ ವಾ ದುರೋಣೇಶು ಗೃಹೇಶು ಸೀದತೀತಿ ದುರ್ಗುಣ ಸತ್. ಯಾವಾಗ ಒಬ್ಬನು ಬ್ರಾಹ್ಮಣನು ಮನೆಗೆ ಬರ್ತಾನೆ ಅತಿಥಿಯಾಗಿ, ಅವನು ಅವರ ಮನೆಯಲ್ಲಿ ಅತಿಥಿಯಾಗಿ ಇರ್ತಾನೆ. ಒಂದು ಮನೆಗೆ ಅತಿಥಿಯಾಗಿ ಬಂದಾಗ ಅವನು ಆ ಮನೆಯಲ್ಲಿ ಅತಿಥಿಯಾಗಿರ್ತಾನೆ. ಆ ಮನೆಯಲ್ಲಿ ಅತಿಥಿಯಾಗಿ ಇದ್ದರಿಂದಾಗಿ ಆ ಬ್ರಾಹ್ಮಣ ಅತಿಥಿಯನ್ನು ದುರ್ವಣ ಸತ ಅಂತ ಕರೀತಾರೆ. ನೆಕ್ಸ್ಟ್ ನೃಷತ. ನೃಷತ್ ಅಂದ್ರೇನು? ನೃಷು ಅಂದರೆ ಮನುಷ್ಯ. ಮನುಷ್ಯನಲ್ಲಿ ಸೀದತಿ, ಮನುಷ್ಯನಲ್ಲಿ ಇರ್ತಾನೆ, ಆದ್ದರಿಂದ ಅವನು ನೃಷತ. ಅಂದರೆ ಮನುಷ್ಯರಲ್ಲಿ ವಾಸ ಮಾಡಿದವನು ಯಾರೋ ಅವನು ನೃಷತ್. ಸೀದತಿ ಆಯಿತು. ವರಸತ್, ಅತ್ಯಂತ ಹೆಚ್ಚಿನವನಾಗಿ ಇವನು ಎಲ್ಲ ದೇವತೆಗಳಲ್ಲಿ ಇರ್ತಾನೆ. ಶ್ರೇಷ್ಠರಾದಂತಹ ದೇವತೆಗಳಲ್ಲಿ ಇವನು ಅತಿ ಹೆಚ್ಚಿನವನಾಗಿದ್ದರಿಂದಾಗಿ, ಎಲ್ಲ ದೇವತೆಗಳಿಗಿಂತಲೂ ಹೆಚ್ಚಿನವನಾಗಿದ್ದರಿಂದಾಗಿ ಎಲ್ಲ ದೇವತೆಗಳಲ್ಲಿ ಇವನು ಚೈತನ್ಯ ರೂಪದಲ್ಲಿ ಇರ್ತಾನಲ್ವೋ, ಆದ್ದರಿಂದ ಇವನಿಗೆ ವರಸತ್. ವರ ಅಂದರೆ ಶ್ರೇಷ್ಠ. ವರಸತ್ ಶ್ರೇಷ್ಠನಾಗಿದ್ದಾನೆ, ಆದ್ದರಿಂದ ಯಾರಿವನು ವರಸತ್. ಋತಸತ್ ಸತ್ಯದಲ್ಲಿ ಇರುವವನು, ಆದ್ದರಿಂದ ಋತಸತ್. ಸತ್ಯವನ್ನು ಎರಡು ರೀತಿಯಲ್ಲಿ ನಮ್ಮ ಪೂರ್ವಜರು ನಮಗೆ ತೋರಿಸಿದ್ದಾರೆ, ಎರಡು ರೀತಿಯಲ್ಲಿ ತೋರಿಸಿದ್ದಾರೆ. ಒಂದು ಅಗ್ನಿ ಯಜ್ಞ, ಇನ್ನೊಂದು ದೀಪ ಹಚ್ಚುವ ಮೂಲಕ. ನಾವೇನು ದೀಪ ಹಚ್ತೀವಿ ಸಂಜೆಗೆ, ಬೆಳಗ್ಗೆ ಮನೆಗೆ ಬಂದಾಗ, ಮನೆಯಿಂದ ಹೋದಾಗ, ಹೋಗುವಾಗ ದೀಪ ಹಚ್ತೀವಿ. ವಾಕ್, ಅದು ವಾಕ್ ದೇವತ. ದೀಪ ಏನಿದೆ ಅದು ವಾಕ್ ದೇವತ. ಸತ್ಯಂ, ಸತ್ಯಂ ಅದು ಋತಂ ಅಂತ. ಆ ಋತಂ ಅನ್ನುವಂಥದ್ದು ಸತ್ಯಂ. ಸತ್ಯಂ ಅನ್ನುವಂಥದ್ದಕ್ಕೆ ಸಾಕ್ಷಿ ಯಾರು? ಸತ್ಯಂ ಅನ್ನೋದು ಸಾಕ್ಷಿ ಅಗ್ನಿ. ಅದಕ್ಕೆ ಯಾರಿಗೆ ಮಾತು ಕೊಡಬೇಕಾದ್ರೆ ಒಂದು ದೀಪ ಹಚ್ಚಬೇಕು. ಏನಾದರೂ ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ದೀಪ ಹಚ್ಚಬೇಕು. ನಾ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಅನ್ನೋ ಸಾಕ್ಷಿ ಯಾರು? ಅಗ್ನಿ. ಇನ್ನೂ ಸರಳ ಹೇಳಬೇಕು ಅಂದರೆ ಮದುವೆ ಯಾರ ಸಾಕ್ಷಿಯಲ್ಲಿ ನಡೀತದೆ? ಅರ್ಥ ಆಯ್ತಲ್ಲ ಈಗ. ಅಗ್ನಿ ಸಾಕ್ಷಿಯಾಗಿ ನಾನು ನಿನ್ನನ್ನು ಧರ್ಮಪತ್ನಿಯನ್ನಾಗಿ ಸ್ವೀಕರಿಸ್ತೀನಿ, ಏಳೇಳು ಜನ್ಮಕ್ಕೂ ನೀನು ನನಗತಿ. ಅಗ್ನಿ ಸತ್ಯಂ ಅಂದರೆ ಅಗ್ನಿ. ಅದಕ್ಕೆ ಇವನು ಎಲ್ಲಿ ವಾಸಿಸಿದ್ದಾನೆ? ಋತಸತ್. ಋತಸತ್ ಅಂದ್ರೇನು? ಸತ್ಯಂ. ಸತ್ಯಂ ಅಂದ್ರೇನು? ಯಜ್ಞ. ತಸ್ಮಿನ್ ಸೀದತಿ ಋತಸತ್, ಅದರಲ್ಲಿ ಅವನು ಇದ್ದರಿಂದಾಗಿ ಅವನ ಹೆಸರು ಋತಸತ್. ವ್ಯೋಮಸತ್ ಆಕಾಶದಲ್ಲಿ ಇದ್ದಾನೆ, ಆದ್ದರಿಂದ ವ್ಯೋಮಸತ್. ಅಬ್ಜಾಹ, ಅಬ್ಜಾಹ ಗೊತ್ತಿರೋ ಶಬ್ದನೇ, ಹೊಸ ಶಬ್ದ ಅಲ್ಲ. ಅಪ್ ಜ ಅಲ್ಲಿ ಬಕಾರ ಆದೇಶ ಆಗ್ತದೆ, ಬಕಾರ ಲೋಪ ಆಗ್ತದೆ. ಪಕಾರ ಲೋಪ ಆಗಿ ಬಕಾರ ಆದೇಶ ಆಗ್ತದೆ, ಆದ್ದರಿಂದ ಅದು ಏನಾಗ್ತದೆ? ಪಕಾರ ಹೋಗಿ ಅಬ್ಜ. ಅಪ್ ಜ ಪಕಾರ ಹೋಗಿ ಬಕಾರ ಬರ್ತದೆ, ಬಕಾರ ಬಂದು ಅದೇನಾಗ್ತದೆ? ಅಬ್ಜ. ಅಪ್ನಲ್ಲಿ ಹುಟ್ಟೋದು ಯಾವುದು? ಅಪ್ನಲ್ಲಿ ಹುಟ್ಟೋದು ಯಾವುದು? ಮೀನ, ಶುಕ್ತಿ, ಜಲಚರಗಳು ಇವೆಲ್ಲ ಅಪ್ಪನಲ್ಲಿ ಹುಡ್ತಾವ ನೋಡ್ರಿ. ಆದ್ದರಿಂದ ಶಂಖ, ಶುಕ್ತಿ, ಮಕರಾದಿ ರೂಪೇಣ ಆದಿ ಪದಾರ್ಥ ಮೀನ ಇತ್ಯಾದಿಗಳನ್ನು ಸೇರಿಸ್ರಿ. ಇನ್ನು ಕೊರಲ್ ಅಂತ ಕರೀತಾರೆ ನೋಡ್ರಿ, ಹವಳ, ಹವಳ, ಹವಳ, ಹವಳ. ಕನ್ಯಾಕುಮಾರಿಗೆ ಹೋಗುವ ಪೂರ್ವದಲ್ಲಿ ಸಮುದ್ರದ ದಡದಲ್ಲಿ 100 ಕಿಲೋಮೀಟರ್ನಷ್ಟು ಉದ್ದ ಸಮುದ್ರದ ಒಳಗೆ ಕೋರಲ್ ಫಾರೆಸ್ಟ್ ಇದೆ. ರಾಮಾಜಿ ಗೊತ್ತದನೋ ಇಲ್ಲ ಗೊತ್ತಿಲ್ಲ, ಕನ್ಯಾಕುಮಾರಿ ಹೋಗುವ ಪೂರ್ವದಲ್ಲಿ ಲೆಫ್ಟ್ ಸೈಡ್ನಲ್ಲಿ ಸಮುದ್ರದ ಒಳಗೆ ಗೊತ್ತಾಯ್ತಾ, ಅಲ್ಲಿ ಈ ಹವಳದ ಫಾರೆಸ್ಟ್ 100 ಕಿಲೋಮೀಟರ್. ಮೈಸೂರಿನಲ್ಲಿ ಒಬ್ಬರು ಅದರ 4 ಕಿಲೋಮೀಟರ್ ಟೆಂಡರ್ ತಗೊಂಡರು. ಓನ್ಲಿ ಫಾರ್ 4 ಕ್ರೋರ್ಸ್. ಫೋರ್ ಕಿಲೋಮೀಟರ್ ತಗೊಂಡಾರೆ, 4 ಕೋಟಿಗೆ ಡೀಲಿಂಗ್ ಮಾಡ್ಕೊಂಡಾರೆ ಸರ್ಕಾರದ ಜೊತೆ. ಬರೀ 4 ಕೋಟಿ. ಅದು ಎಷ್ಟು ಇರಬಹುದು, ಅದು ಎಷ್ಟು ದಪ್ಪ ದಪ್ಪ ಇರಬಹುದು, ಅಷ್ಟು ಹವಳ. ಫೋಟೋದೆಲ್ಲ ತೋರಿಸಿದ್ದ ನನಗೆ. ಸ್ವಾಮೀಜಿ ಇದಿಷ್ಟು ವ್ಯವಹಾರ ಆಗಿಬಿಡಲಿ, ನೀವು 20 ಛಾತ್ರಾಲಯಗಳನ್ನು ನಾವು ಒಬ್ಬನೇ ನೋಡ್ಕೋತೇನೆ, ನೀ 20ನೇವನಪ್ಪ ಈ ಥರ ಹೇಳಿ. ಈ ಥರ ಹೇಳಿದವನು 20ನೇವನು ಆಯಿತು. ಒಳ್ಳೆಯದಾಗಲಿ, ಒಳ್ಳೆಯದನ್ನು ಬಯಸಿ ಕಳಿಸೋದು ನಮ್ಮ ಕೆಲಸ ಸಾಧುಗಳಲ್ವಾ. ನಾವು ಕೆಟ್ಟದ್ದಂತೂ ಬಯಸ್ಲಿಕ್ಕೆ ಆಗೋದಿಲ್ಲ, ಒಳ್ಳೆಯದನ್ನು ಬಯಸಿ ಕಳಿಸ್ತೇವೆ. ಸೋ ಇವೆಲ್ಲ ಅಬ್ಜ ಗೋಜಾಹ. ಗೋಜಾಹ ಅಂದ್ರೇನು? ಗವಿ. ಪೃಥಿವ್ಯಾಂ ವ್ರೀಹಿ, ವ್ರೀಹಿಯವಾದಿ ರೂಪೇಣ, ವ್ರೀಹಿಯವಾದಿ ರೂಪೇಣ, ಬೀಜ ರೂಪದಿಂದ ಹುಟ್ಟುತ್ತಾವಲ್ವೋ, ಎಲ್ಲಿಂದ? ಪೃಥ್ವಿಯಿಂದ. ಅವೆಲ್ಲ ಗೋಜ, ಈ ಬೆಳೆ ಭತ್ತ, ಗೋಧಿ, ಹತ್ತಿ, ಕಾಳು, ಕಡಲೆ, ಎಲ್ಲ ಗೋಜ. ಗೋಜ ಆ ಗೋಜ ಅಂದರೆ ಅಲ್ಲಿ ಅವನು ಇದ್ದಾನೆ, ಚೈತನ್ಯ ರೂಪದಿಂದ ಅಲ್ಲಿ ಇದ್ದಾನೆ. ಪೃಥ್ವಿ, ಹಾಂ, ಪೃಥ್ವಿ ಗವಿ ಅಂತಲ್ವ. ನಿಮ್ದು ಯಾವುದು ಗವಿ ಮಠ ಅಂತ ಒಂದಿದೆಯಲ್ಲ ಬೆಂಗಳೂರು, ಗವಿಸಿದ್ದೇಶ್ವರ ಇದೆ ಬೆಂಗಳೂರಿನೊಳಗೆ, ಅಲ್ಲ ಇಲ್ಲಿ ಇದೆ ಕೊಪ್ಪಳದೊಳಗೂ ಇದೆ. ಓಕೆ ಓಕೆ ಓಕೆ ಓಕೆ. ನನಗೆ ಹೇಳಬೇಕಾದ್ದೇನು ಎಲ್ಲವ ಅನ್ನೋದು ಹೇಳಬೇಕಾಗಿದ್ದಿಲ್ಲ. ನನಗೆ ಹೇಳಬೇಕಾಗಿದ್ದೇನಂತಂದರೆ ಅದು ಗವಿ ಅಂತ ಯಾಕೆ ಕರೀತಾರೆ ಪೃಥ್ವಿ? ಇಷ್ಟೇ, ಅಲ್ಲಿ ಆ ಮಠಕ್ಕೆ ಹೆಸರು ಯಾಕೆ ಬಂದಿದ್ರೆ ಅಲ್ಲಿ ಗುಹ ಇದೆ, ಗೊತ್ತಾಯ್ತಾ? ಅದು ಗವಿ, ಆ ಗವಿಯಲ್ಲಿದೆ, ಆ ಪೃಥ್ವಿಯಲ್ಲಿ ಇದೆ ಅದು, ಅಲ್ಲಿ ಒಳಗೆ ದೇವತಾ ಇದೆ, ಅದು ಗವಿಸಿದ್ದೇಶ್ವರ, ಗವಿ ಮಠ, ಅವು ಹೆಸರು ಬಂದವು. ಸೊ ಗವಿ ಅಂದರೆ ಪೃಥ್ವಿ, ಅದೇ ಅದು ಕೇಳಿಲ್ಲ ಅಂದೆಲ್ಲ ಅದಕ್ಕೆ ನಾ ಹೇಳಿದೆ. ಅದಕ್ಕೆ ಅವ್ರು ಕೊಟ್ಟು ಬಿಟ್ಟಾರು ನೋಡಿರಿ. ಗೋಜಾಹ ಅಂದರೆ ಗವಿ, ಗವಿ ಇಜ್ಕೊಟ್ಟು ಪೃಥಿವ್ಯಾಮ್, ಪೃಥಿವ್ಯಾಮ್ ಅಂದರೆ ಪೃಥ್ವಿ ಒಳಗೆ ಏನು ಇವು ಹುಟ್ಟುತ್ತವೆ, ಇವು ಕಾಳು ಇತ್ಯಾದಿ ಹುಟ್ಟುತ್ತವೆ. ಆದ್ದರಿಂದ ವ್ರೀಹ್ಯವಾದಿ ರೂಪೇಣ ಜಾಯತ ಇತಿ. ಋತಜಾಹ, ಋತಜಾಹ ಋತ ಅಂದರೆ ಯಜ್ಞ, ಯಜ್ಞಾಂಗ ರೂಪೇಣ ಜಾಯತ ಇತಿ. ಯಜ್ಞದ ಅಂಗಗಳಾಗಿ ಏನು ಹುಟ್ಟಿಕೊಳ್ತವೆ ಅವೆಲ್ಲವೂ ಋತಜ. ಅದ್ರಿಜ, ಪರ್ವತೇಭ್ಯ ನದ್ಯಾದಿ ರೂಪೇಣ ಜಾಯತ ಇತಿ. ಪರ್ವತಗಳಲ್ಲಿ ನದಿ ರೂಪದಿಂದ, ಇವನು ಸ್ಟ್ರೀಮ್ ಏನು ಹೇಳ್ತಿರೋದಕ್ಕೆ, ವರ್ತಿ ನೀರು, ವರ್ತಿ ವರ್ತಿ, ಶಲಿ ಶಲಿಗಳು. ನಾವು ಸ್ಟ್ರೀಮ್ ಅಂತೀವಿ ಇಂಗ್ಲೀಷ್ನೊಳಗೆ, ಅದು ವರ್ತಿ ವರ್ತಿ, ವರ್ತಿ ಶಬ್ದ, ಝರಿ ಝರಿ ಶಬ್ದ, ವರ್ತಿ ಶಬ್ದ. ಇವು ಬೆಟರ್ ದ್ಯಾನ್ ಸ್ಟ್ರೀಮ್. ಸ್ಟ್ರೀಮ್ ಅಂದ್ರೆ ಎಲ್ಲರಿಗೂ ಆಂಟಿ ಅಂತ ಕರೆದಂಗೆ, ಎಲ್ಲರಿಗೂ ಆಂಟಿ ಆಂಟಿ ಆಂಟಿ ಆಂಟಿ. ಏನು ಆಂಟಿ ಆಂಟಿ? ಮ್ಯಾಲಿನ ಆಂಟಿ, ಕೆಳಗಿನ ಆಂಟಿ, ಇವು ಇವು ಹಾಗೆ ಸ್ಟ್ರೀಮ್ ಅಂದರೆ ಒಂದೇ ಶಬ್ದ, ಬಟ್ ಸಂಸ್ಕೃತದೊಳಗೆ ನಾವು ಕೆರದ ಮೇಲೆ ಏನು ಬರ್ತದೆ ಅದಕ್ಕೆ ವರ್ತಿ ಅಂತ ಕರೀತಾರೆ. ಎಲ್ಲಿಂದ ಬರ್ತದೆ ಗೊತ್ತಾಗೋದಿಲ್ಲ, ಸಣ್ಣ ಪ್ರಮಾಣದೊಳಗೆ ಅದು ಬರ್ತಾ ಇರ್ತದೆ, ಅದು ಝರಿ ಅಂತ ಕರೀತಾರೆ. ಎಲ್ಲದಕ್ಕೂ ಡೆಫಿನೇಷನ್ ಇದೆ, ಎಲ್ಲದಕ್ಕೂ ವ್ಯಾಖ್ಯಾನ ಇದೆ. ಝರಿ, ವರ್ತಿ, ಶಲೆ, ಹಾಂ, ಮತ್ತು ಇದೆಲ್ಲ ಈ ವರದಾ ನದಿ ಬಂತಲ್ಲ, ಎಲ್ಲಿಂದ ಬಂತಿದ್ದು? ವರದಾ ಮೂಲ. ವರದಾ ಮೂಲದಲ್ಲಿ ಎಲ್ಲಿದೆ? ಅಲ್ಲಿ ಗಾಯತ್ರಿ ಇದ್ದಾಳೆ, ಆ ಗಾಯತ್ರಿಯ ಪಾದದ ಅಡಿಯಿಂದ ಬರ್ತಾಳೆ ಹೊರಗಡೆ. ಗಾಯತ್ರಿಯ ಪಾದದ ಅಡಿಯಿಂದ ಅದು ವರದಾ ಮೂಲ ಅಂತ ಕರೀತಾರೆ ಅದಕ್ಕೆ. ಅದೇ ಮುಂದೆ ಅಲ್ಲಿ ಬಂದಮೇಲೆ ವರದಹಳ್ಳಿ ಅಂತೇಳಿ, ಯಾವುದು ತಪೋಸ್ಥಾನ, ಯಾರ್ದು? ಶ್ರೀಧರ ಸ್ವಾಮಿಗಳ ತಪೋಸ್ಥಾನ. ಆಮೇಲೆ ಹಾಗೆ ಮುಂದೆ ಬಂದಮೇಲೆ ಅದು ವರದಾ ನದಿಯಾಗಿ ಇಲ್ಲಿ ಮಲಗುಂದಿಗೆ ಬರ್ತದೆ. ಏನಂತ ತಿಳ್ಕೊಂಡು ಅದಕ್ಕೊಂದು ಧರ್ಮ ನದಿ ಅಂತ ಒಂದು ಕುಡ್ಕೋತದೆ, ವರದಕ್ಕೆ ಧರ್ಮ ಕುಡ್ಕೋತದೆ. ಕುಡ್ಕೊಂಡು ಅದು ಭಾಳ ಜೋರಾಗಿ ಮುಂದೆ ವರದ ಹೋಗಿ ತುಂಗಭದ್ರ ಕೊಡ್ತದೆ. ತುಂಗ ಕೊಡ್ತಾವ ಭದ್ರ ಕೊಡ್ತಾವ ಗೊತ್ತಿಲ್ಲ, ಅಂತ ತುಂಗಭದ್ರ ಕೊಡ್ತಾರೆ. ಹಾಂ, ಮೊದಲು ಬರೋದು ಯಾವುದು? ರಾಣೆಬೆನ್ನೂರು ಸುತ್ತಮುತ್ತಲು ಬರೋದು ಯಾವುದು? ಹರಿಹರದ ಯಾವ್ದು? ತುಂಗಾನ ಭದ್ರಾನ? ಅಲ್ಲಿ ಕೂಡ ಭದ್ರಾವತಿ ಹತ್ರ. ಹರಿಹರ ತುಂಗ ಮುಂದೆ ಹರಿಹರದಿಂದ ಹೋಗಿ ಶಿವಮೊಗ್ಗ ಭದ್ರಾವತಿಗೆ, ಅದು ಭದ್ರ, ಅಲ್ಲಿ ಭದ್ರ, ಅದು ತುಂಗ, ಅಲ್ಲಿ ಕೂಡ್ತದೆ ಅಂತ ನಾನು ಅಂದ್ಕೊಂಡೆ. ನಾ ಕಾಷ್ಟ ನೋಡ್ಬೇಕು ಈಗಷ್ಟೇ. ಯಾ ಅದೇ ಶಿವಮೊಗ್ಗ ಆಚೆಗೆ ಅಂತ ಅನ್ನೋದು. ಹಾಂ, ತುಂಗಭದ್ರ ಸಂಗಮ ಶಿವಮೊಗ್ಗ ಆಚೆಗೆ. ಅಂದರೆ ಮುಂಚಿದ್ದೆಲ್ಲ ಏನಾಯ್ತು? ತುಂಗ. ಆ ಕಡೆಯಿಂದ ಬಂದರೆ ಭದ್ರ, ಈ ಕಡೆಯಿಂದ ಬಂದರೆ ತುಂಗ. ಅವು ಕೂಡಿದ್ದು ಶಿವಮೊಗ್ಗ ಆಚೆಗೆ, ತುಂಗ ಭದ್ರಾವತಿಗಿಂತ ಮುಂಚೆ. ಇಲ್ಲ, ಭದ್ರಾವತಿ ಆದಮೇಲೆ, ಭದ್ರಾವತಿ ಆದಮೇಲೆ ರೈಟ್ ಸೈಡ್. ಒಂದ್ಸಲ ಅರ್ಚಿಕ್ಕಿರಿಂದ ಬರುವಾಗ ಭದ್ರಾವತಿಗೆ ಹೋಗಬೇಕು ಅಂತ ಆ ಕಡೆ ಹೊಳಿಸ್ಬಿಟ್ಟಿದ್ದೆ ಕಾರ್, ಆ ಕಡೆ ಹೊಳಿಸಿದ್ದೆ. ಎಷ್ಟು ಹೋದ್ರು ಅದು ಊರ ಕಾಣುವಂತು. ಏ, ಏನೋ ತಪ್ಪು ಬಂದೆವ ಅಂದ್ರೆ ವಾಪಸ್ ಬಂದು. ಹಿಂಗಾಗಿ ನೆನಪದ ನನಗೆ ತುಂಗಭದ್ರ. ವ್ಯೋಮ ಸತ್ತ ವ್ಯೋಮ್ನಿ ಆಕಾಶಿ ಋತಸತ್ ಅಬ್ಜಾಹ ಗೋಹ ಋತಜಾಹ ಅದ್ರಿಜಾಹ ಪರ್ವತೆಭ್ಯ ನದ್ಯಾದಿ ರೂಪೇಣ ಜಾಯತೆ ಇತಿ. ಸರ್ವಾತ್ಮ ಅಪಿ ಸನ್ನ, ಈ ಪ್ರಕಾರ ಎಲ್ಲೆಲ್ಲಿಯೂ ಅವನಿದ್ದಾಗಿ ಕೂಡ ಅವಿತತ ಸ್ವಭಾವ ಇವ, ಇವು ಆವುಗಳಿಂದಲೂ ಕೂಡ ಅವನು ಅಂಟಿಕೊಂಡಿಲ್ಲ. ಎಲ್ಲೆಲ್ಲೂ ಇದ್ದಾನೆ, ಆದರೂ ಯಾವುಗಳಿಂದಲೂ ಅವನು ಸ್ಪರ್ಶಿತನಾಗಿಲ್ಲ. ಸರ್ವಕಾರಣತ್ವಾದ ಸರ್ವಾತ್ಮ ಅಪಿ ಸನ್ನ ಋತಂ ಅವಿತತ ಸ್ವಭಾವ ಇವ. ವಿತಥ ಅಂದರೆ ಮಿಥ್ಯ, ವಿತತ ಅಂದರೆ ಮಿಥ್ಯ, ಅವಿತತ ಅಂದರೆ ಸತ್ಯ ಅಂತ ಅರ್ಥ. ಎಲ್ಲವುಗಳಲ್ಲಿದ್ದಾಗ್ಯೂ ಕೂಡ ಯಾವುಗಳಿಗೂ ಅಂಟಿಕೊಳ್ಳದೆ ಏನು ಸತ್ಯ ಸ್ವರೂಪನಾಗಿದ್ದಾನೆ, ಎಲ್ಲದಕ್ಕೂ ಕಾರಣನಾಗಿದ್ದಾನೆ. ಈ ಪ್ರಕಾರ ಎಲ್ಲ ರೀತಿಯಲ್ಲಿಯೂ ಕೂಡ ಈ ಆತ್ಮನು ಸರ್ವ ಕಾರಣತ್ವ, ಎಲ್ಲದಕ್ಕೂ ಕಾರಣ ಆಗಿದ್ದಾನೆ. ಯತ್ ಯದ್ ಅಪಿ ಆದಿತ್ಯ ಏವ ಮಂತ್ರೇಣ ಉಚ್ಯತೆ. ಒಂದು ಮಂತ್ರ ಹೇಳುತ್ತದೆ ಆದಿತ್ಯ ಸೂರ್ಯ. ಏನು ಸೂರ್ಯ? ಸೂರ್ಯನು ಕೂಡ ಆತ್ಮಸ್ವರೂಪತ್ವಂ ಆತ್ಮಸ್ವರೂಪನೇ ಸೂರ್ಯ. ಅಂದರೆ ಆತ್ಮಸ್ವರೂಪದಿಂದಾಗಿಯೇ ಸೂರ್ಯನ ಅಸ್ತಿತ್ವ. ಅದು ದಟ್ ಇಸ್ ವಾಟ್ ಇಟ್ ಇಸ್. ಯದಪಿ ಆದಿತ್ಯವ ಮಂತ್ರ, ಏನು ಒಂದು ಮಂತ್ರ ಹೇಳುತ್ತದೆ, ಏನಂತ ಹೇಳ್ತದೆ, ಆತ್ಮಸ್ವರೂಪತ್ವ ಆದಿತ್ಯ ಸಾಂಗ್ ಆದಿತ್ಯಸ್ಯ ಅಂಗೀಕೃತ ಸ್ವೀಕರಿಸಲ್ಪಟ್ಟಿದೆ ಇತಿ ಬ್ರಾಹ್ಮಣ ವ್ಯಾಖ್ಯಾನೇ ಅಪಿ ಅವಿರೋಧ. ಆ ಬ್ರಾಹ್ಮಣ ವ್ಯಾಖ್ಯಾನವನ್ನು ಬ್ರಾಹ್ಮಣ ಮಂತ್ರ ಭಾಗ, ಬ್ರಾಹ್ಮಣರ ವ್ಯಾಖ್ಯಾನ ಅಲ್ಲ, ಬ್ರಾಹ್ಮಣ ಮಂತ್ರ ಭಾಗದ ವ್ಯಾಖ್ಯಾನವನ್ನು ನೋಡಿದ್ದಾದರೆ ನಮಗೆ ಕಂಡು ಬರ್ತದೆ, ಏನಂತ ಕಂಡು ಬರ್ತದೆ, ಅವಿರೋಧ. ನಾವು ಈವರೆಗೂ ಏನು ಜಿಜ್ಞಾಸೆ ಮಾಡಿದ್ರೆ ಅದಕ್ಕೆ ವಿರೋಧ ಇಲ್ಲ. ಸರ್ವವ್ಯಾಪ್ಯೇಕ ಇವ ಆತ್ಮ ಜಗತಃ ನ ಆತ್ಮಭೇದ ಇತಿ ಮಂತ್ರಾರ್ಥ. ಆತ್ಮನು ಎಲ್ಲೆಲ್ಲಿಯೂ ವ್ಯಾಪ್ತನಾಗಿದ್ದಾನೆ, ಆತ್ಮನಲ್ಲಿ ಯಾವ ಭೇದಗಳು ಇಲ್ಲ ಅನ್ನುವಂಥದ್ದು ಈ ಪರ್ಟಿಕ್ಯುಲರ್ ಒಂದೇನು ಶ್ಲೋಕದ ಈ ಶ್ಲೋಕದ ಸಾರಾಂಶ ಏನು ಅಂತಂದರೆ, ಅವನು ಸರ್ವವ್ಯಾಪಕನಾಗಿದ್ದಂಥ ಆತ್ಮನು, ಆತ್ಮನಲ್ಲಿ ಯಾವ ಭೇದಗಳು ಇಲ್ಲ, ಇಷ್ಟೇ ಸಾರಾಂಶ. ಓಕೆ. ಆತ್ಮನಃ ಸ್ವರೂಪ ಅಧಿಗಮೇ ಲಿಂಗಂ ಉಚ್ಯತೆ. ಆತ್ಮಸ್ವರೂಪವನ್ನು ಸ್ಪಷ್ಟೀಕರಿಸಿಕೊಳ್ಳಲಿಕ್ಕೆ ಏನು ಸ್ವಲ್ಪ ಕ್ಲೂ ಕೊಡಿ ಸ್ವಾಮಿ. ಊರ್ಧ್ವಂ ಪ್ರಾಣಮುನ್ನಯತಿ ಅಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವಾ ಉಪಾಸತೆ. ಊರ್ಧ್ವಂ ಪ್ರಾಣಮುನ್ನಯತಿ ಅಪಾನಂ ಪ್ರತ್ಯಗಸ್ಯತಿ ಮಧ್ಯೆ ವಾಮನಮಾಸೀನಂ ವಿಶ್ವೇ ದೇವಾ ಉಪಾಸತೆ. ಮೇಲಿನ ಪ್ರಾಣವನ್ನು ಯಾವ ಚೈತನ್ಯದಿಂದಾಗಿ ಎತ್ತಿ ಹಿಡಿಯಲ್ಪಡ್ತದೋ, ಯಾವ ಚೈತನ್ಯದಿಂದಾಗಿ ಪ್ರಾಣವನ್ನು ಕೆಳಮುಖವಾಗಿ ಎಸೆಯಲ್ಪಡ್ತದೋ, ಅವನು ಪುಂಡರೀಕ ಹೃದಯದಲ್ಲಿ ಅರ್ಥಾತ್ ಮಧ್ಯಮ ಭಾಗದಲ್ಲಿ ಚೈತನ್ಯನೇ ತಾನಾಗಿ ಇದ್ದೇನೆ ಅನ್ನುವುದನ್ನು ಯಾರು ಸ್ಪಷ್ಟಪಡಿಸಿಕೊಂಡಿದ್ದಾರೋ ಅವರು ಆತ್ಮನನ್ನು ತಿಳಿದವರು. ಅವರು ವಿಶ್ವವ್ಯಾಪಕವಾಗಿ ದೇವತೆಗಳನ್ನೇ ಕಾಣುತ್ತಿರುತ್ತಾರೆ. ದೇವಸ್ಥಾನದಲ್ಲಿ ದೇವತ ಅಂತಲ್ಲ, ನದಿಯಲ್ಲಿ ಮುಳುಗಿದ ಮೇಲೆ ದೇವತ ಅಂತಲ್ಲ, ಸಮುದ್ರದಲ್ಲಿ ಮುಳುಗಿದ ಮೇಲೆ ದೇವತ ಅಂತಲ್ಲ, ಗಿರಿ ಕಂದರಗಳಲ್ಲಿ ಮಾತ್ರ ದೇವತ ಅಂತಲ್ಲ, ಇರುವೆಯಿಂದ ಬ್ರಹ್ಮನವರೆಗೂ ಎಲ್ಲೆಲ್ಲಿಯೂ ಕೂಡ ದೇವತೆಗಳನ್ನೇ ಕಾಣುತ್ತಾರೆ. ನ್ಯಾಚುರಲಿ ಆತ್ಮನನ್ನು ಅರಿತವರು ಎಲ್ಲ ಕಡೆಗೆ ಏನನ್ನು ನೋಡ್ತಾರೆ, ಆತ್ಮನನ್ನೇ ನೋಡ್ತಾರೆ. ಭಗವದ್ಗೀತಾ ಶ್ಲೋಕ ಯಾವುದು, ಶುನಿಚೈವ ಸ್ವಪಾಕೇಚು ಪಂಡಿತ ಸಮದರ್ಶಿನ. ಪಂಡಿತರು ಸಮದರ್ಶಿಗಳಾಗಿರ್ತಾರೆ, ಎಲ್ಲೆಲ್ಲಿಯೂ ಕಾಣುತ್ತಾರೆ. ಸೊ ಭಾಷ್ಯ ಊರ್ಧ್ವಂ ಹೃದಯಾತ್ ಪ್ರಾಣಂ ಪ್ರಾಣವೃತ್ತಿಂ ವಾಯುಂ ಉನ್ನಯತಿ ಊರ್ಧ್ವಂ ಗಮಯತಿ ತಥಾ ಅಪಾನಂ ಪ್ರತ್ಯಕ ಅಧ ಅಸ್ಯತಿ ಕ್ಷಿಪತಿ ಯಹ ಇತಿ ವಾಕ್ಯಶೇಷಃ. ಒಂದು ಭೌತಿಕವಾದ ಶರೀರದಲ್ಲಿ ಹೃದಯದಿಂದ ಎರಡು ಕ್ರಿಯೆಗಳು ಜರುಗುತ್ತವೆ. ನಮ್ಮ ಅನಾಟಾಮಿಕಲ್ ಹೃದಯ, ಸ್ಪಿರಿಚುವಲ್ ಹೃದಯ ಅಲ್ಲ, ಅನಾಟಾಮಿಕಲ್ ಹೃದಯ. ಎರಡು ಚಟುವಟಿಕೆಗಳು ನಡೀತವೆ. ಒಂದು ಶುದ್ಧ ರಕ್ತವನ್ನು ಮೇಲ್ಗಡೆ ಪಂಪ್ ಮಾಡ್ತದೆ, ತಲೆಯ ರೋಮದ ತುದಿಯವರೆಗೂ. ಇನ್ನೊಂದು ಕೆಳಮುಖವಾಗಿ ಪ್ರವಹಿಸಲಿಕ್ಕೆ ಅವಕಾಶ ಮಾಡಿಕೊಡ್ತು. ಅದು ಹೆಂಗೆ ಅಂದರೆ ಗ್ರಾವಿಟೇಷ್ನಲ್ ಆಗಿ, ಎಕ್ಸೆಪ್ಟ್ ವೆನ್ ಯು ಆರ್ ಇನ್ ಶಿರ್ಸಾಸನ. ಈ ಹೃದಯದಿಂದ ಕೆಳಮುಖ ಹೋಗಲಿಕ್ಕೆ ಪಂಪ್ ಮಾಡಬೇಕಾಗಿಲ್ಲ, ಗ್ರಾವಿಟೇಷನಿಂದ ತಾನೇ ಹೋಗ್ತಿರುತ್ತೆ. ಆದರೆ ಈ ಹೃದಯದಿಂದ ಮೇಲೆ ಹೋಗಬೇಕಾದ್ರೆ ಏನು ಮಾಡಬೇಕಾಗ್ತದೆ, ಪಂಪ್ ಮಾಡಬೇಕು, ಅದನ್ನು ಎತ್ತಿಡಬೇಕಾಗ್ತದೆ. ಅದಕ್ಕೆ ಆ ಶಬ್ದ ಏನು ಶಬ್ದದು, ಪ್ರಾಣವೃತ್ತಿಂ ವಾಯುಂ ಉನ್ನಯತಿ ಉತ್ ಕರೋತಿ ಇತಿ ಉನ್ನಯತಿ, ಎತ್ತಿಡ್ತದೆ. ಅದು ಇಲ್ಲೇನು ಮಾಡ್ತದೆ, ಹೋಗ ಅಂತ ಕೈ ಬಿಡ್ಬಿಡ್ದ, ಹಸ್ಯತಿ ಕ್ಷಿಪತಿ ಎಸೆದು ಬಿಡುತ್ತೆ. ಅರ್ಥಾತ್ ಇವು ಎರಡು ಕಾರ್ಯಗಳು ಈಗ ನಾವು ಫಿಸಿಕಲಿ ನೋಡಿದ್ದೀವಿ, ಅದನ್ನು ಇಲ್ಲಿ ರೆಫರೆನ್ಸ್ ತಗೊಂಡಿಲ್ಲ, ನಿಮಗೆ ಒಂದು ಐಡಿಯಾ ಕೊಟ್ಟರಷ್ಟೇ. ಇಲ್ಲೇನು ಅಂತಂದರೆ, ನಾವು ಜ್ಞಾನಿಗಳನ್ನು ಹೇಗೆ ಗುರುತಿಸಬೇಕು, ಎಲ್ಲ ಸಂದರ್ಭದಲ್ಲಿಯೂ ತಮ್ಮ ಸ್ಥೈರ್ಯವನ್ನು, ಭಾವದಲ್ಲಿಯ ಚೈತನ್ಯ ಶಕ್ತಿಯನ್ನು ಸ್ಥೈರ್ಯದಿಂದ ಎತ್ತಿ ಹಿಡಿತಾ ಇದ್ದಾರೆ ಅಂತ ನಮಗೆ ಕಂಡದ್ದಾದರೆ ಅದು ಜ್ಞಾನಿಯ ಲಕ್ಷಣ. ವಿವೇಕಾನಂದರಲ್ಲಿ ಆ ಸ್ಥೈರ್ಯ ಇತ್ತು. ರಾಕ್ನ ಮೇಲೆ ಧ್ಯಾನ ಮಾಡುವ ಆ ಸಂದರ್ಭದಲ್ಲಿ ಭಯಾನಕ, ಆದರೆ ಅವರ ಸ್ಥಿರತಾ ಭಾವ ಎಷ್ಟಿತ್ತು ಅಂತಂದರೆ ಅದು ಚಾಲೆಂಜಿಂಗ್ ಆಗಿತ್ತು, ಅಲಗಾಡಲೇ ಇಲ್ಲದು. ಅದು ಜ್ಞಾನಿಯ ಲಕ್ಷಣ. ಇನ್ನು ಎಸೆಯೋದು, ಇದು ಕೂಡ ಮನಸ್ಸಿನ ಒಂದು ಭಾವ. ಅಪಾನಂ ಪ್ರತ್ಯಕ ಅಧಃ ಅಸ್ಯತಿ ಕ್ಷಿಪತಿ ಇತಿ ವಾಕ್ಯಶೇಷ. ಇದು ಎಸೆಯೋದು, ಇದಕ್ಕೂ ಒಂದು ಸ್ಥಿರತಾ ಭಾವ ಬೇಕು. ಯಾವುದು ನಮಗೆ ಆಘಾತಕಾರಿಯೋ ಅಪಾಯಕಾರಿಯೋ, ಯಾವುದು ನಮಗೆ ಅಹಿತವಾಗಿದೆಯೋ ಅದನ್ನು ಎಸೆಯೋದು. ಮರ ಮರ ಅನ್ಕೊಳ್ಳದೇನೆ ಅದರ ಬಗ್ಗೆ ಯಾವುದೇ ಹರ್ಟ್ ಇಟ್ಕೊಳ್ಳದೇನೆ, ಭಾಳ ಕಷ್ಟ ಇದು. ಹೃದಯದಲ್ಲಿ ನೋವು ಇಟ್ಕೋಬಾರ್ದು, ಯಾರಲ್ಲಿಯೂ ದ್ವೇಷ ಇಟ್ಕೋಬಾರ್ದು, ಬಿಟ್ಬಿಡೋದು, ಕೈ ಬಿಟ್ಬಿಡೋದು. ಈ ಒಂದು ಮನೋಭಾವ ಯಾವ ಚೈತನ್ಯದ ಆಶ್ರಯದಲ್ಲಿ ಇದೆಯೋ, ಎತ್ತಿ ಹಿಡಿಯುವುದು ಯಾವ ಚೈತನ್ಯದ ಆಶ್ರಯದಲ್ಲಿ ಒಂದು ಮನೋಭಾವ ಇದೆಯೋ, ಎಸೆಯುವುದು ಅಥವಾ ಕೈ ಬಿಟ್ಬಿಡೋದು ಅನ್ನುವಂಥದ್ದು ಯಾವ ಮನೋಭಾವ ಒಂದು ಚೈತನ್ಯದ ಆಶ್ರಯದಲ್ಲಿದೆಯೋ, ಆ ಚೈತನ್ಯ ಅದು ಎಲ್ಲಿದೆ ಅಂತ ಕೇಳಿದರೆ ಹೇಳ್ತಾರೆ, ತಮ್ಮ ಮಧ್ಯೆ ಹೃದಯ ಪುಂಡರೀಕ ಆಕಾಶಿ ಆಸೀನಂ ಬುದ್ಧೌ ಅಭಿವ್ಯಕ್ತಂ ವಿಜ್ಞಾನ ಪ್ರಕಾಶಂ ವಾಮನಂ ವನನೀಯಂ ಸಂಭಜನೀಯಂ ವಿಶ್ವೇ ಸರ್ವೇ ದೇವಾಃ ಚಕ್ಷುರಾದಯಃ ಪ್ರಾಣಾಃ ರೂಪಾದಿ ವಿಜ್ಞಾನಂ ಬಲಿಂ ಉಪಹರಂತಃ ವಿಷಯೇವ ರಾಜಾನಂ ಉಪಾಸತೆ ತಾದರ್ಥೇನ ಅನುಪರತ ವ್ಯಾಪಾರ ಭವಂತಿ ಇತ್ಯರ್ಥಃ ಯತ್ ಅರ್ಥಾ ಯತ್ ಪ್ರಯುಕ್ತ ಯತ್ ಪ್ರಯುಕ್ತಾಶ್ಚ ಸರ್ವೇ ವಾಯುಕರಣ ವ್ಯಾಪಾರಾಃ ಸಹ ಅನ್ಯಃ ಸಿದ್ಧಃ ಇತಿ ವಾಕ್ಯಾರ್ಥಃ. ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿಃ ಶಾಂತಿಃ ಶಾಂತಿಃ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಜೈ ಶ್ರೀ ಸದ್ಗುರುನಾಥ ಮಹಾರಾಜ್ ಜೀ ಕೀ ಜೈ.